ಒಳವಿನ ಪಲ್ಲವಿಯ ದನೆಯಲ್ಲಿ ವಿನೂತನ ಜೀವ ಭಾವನಿ ತಂದೆ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲ್ಲಿ ವಿನೂತನ ಜೀವ ಭಾವನಿ ತಂದೆ ಸಂತೋಷದ ಹೊನಲು ಹರಿಯಲು ಏಕೋ ಏನು ಕಾಣೆ ನಾನು ಎದುರಲ್ಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಕಾಣುತ್ತ ನಿನ್ನಂದ ಕಾಣದ ಆನಂದ ಹೊಸ ಹೊಸ ಬಯಕೆಯು ನಿನ್ನಿಂದ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲ್ಲಿ ವಿನೂತನ ಜೀವ ಭಾವನಿ ತಂದೆ ಒಲವಿನ ಪಲ್ಲವಿಯ ದನಿಯಲ್ಲಿ ವಿನೂತನ ಜೀವ